ಭಾಗವತರು ಪ್ರವೀಣ್ ಕುಮಾರ್ ರಾವ್ ನಂದಳಿಕೆ, ಮದ್ದಳೆ ರತ್ನಾಕರ ಆಚಾರ್ಯ ಸಂತೆಕಟ್ಟೆ. ಮಾಡಿಸೋಕೆ ಖಾತೆ ಆಯ್ತು, ಆಕ್ಟಿವ್. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಕಾರವಾರ ಕಿಸಾನ್ ವಾಣಿ ಕಾರ್ಯಕ್ರಮ. ಆಕಾಶವಾಣಿ ಕಾರವಾರ ಯಕ್ಷಗಾನದ ಹಾಡುಗಳು. ಪ್ರಸಂಗ ರತ್ನಾವತಿ ಕಲ್ಯಾಣ. ಭಾಗವತರು ಪ್ರವೀಣ್ ಕುಮಾರ್ ರಾವ್ ನಂದಳಿಕೆ. ಮದ್ದಳೆ ರತ್ನಾಕರ ಆಚಾರ್ಯ ಸಂತೆಕಟ್ಟೆ. ಚಂಡೆ ಗಣೇಶ್ ಶೆಣೈ ಶಿವಪುರ. ಶ್ರುತಿ ಗುರುಪ್ರಸಾದ್ ಭಟ್ ಕಡೇಕಾರ್. ಕೇಳಿ ರತ್ನಾವತಿ ಕಲ್ಯಾಣ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಶ್ರೀ ಗುರುಗಣಾಧಿಪತಯೇ ನಮಃ. ಶರಣನ ಸುಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತೀರೆ, ಆರತಿ ಬೆಳಗಿರೆ, ಆರತಿ ಎತ್ತೀರೆ ಗಜಮುಖಾದವಾಗಿ ಗಣಪಾಗೆ. ತುಂಗ ವಿಕ್ರಮನಿ ನಿಂಗೆ ಮತ್ತ ಅಂಗ ಜನರಾಗಿನಿ ಎಲು ಸೋಬಾಗಿ ನೋಡು ಭೃಂಗ ಕುಂತಲೆ ಹುಟ್ಟಿರುವಳಂತೆ ಕೇಳು ಭೃಂಗ ಕುಂತಲೆ ಹುಟ್ಟಿರುವಳಂತೆ ಬೇಡು ಪ್ರಾಣಿದ ಪರಿಯ ಜಲವಲ್ಲಿ ದುವಿಪ್ರ ಆಡಿದ ಪರಿಯ ರಾಜನೋ ಲಗವ ಪೊಕ್ಕು Thank you. ಅರಿದ ಬಾಯ ಅರಿದ ಪಾಯ ರಾಣಿದ ಪರಿಯ ಜಲವಲ್ಲಿದು ವಿಪ್ರ ಆಡಿದ ಪರಿಯ ರಾಜನೋ ಲಗವ ಜೋಡಿ ಜಂಪಲ್ಲಿ ಅಲವರಿಗಿದ್ದು ಆನ್ ಕರ ಬರಿದ ಬಾಯ ಆಡಿದ ಪರಿಯ ರಾಜನೋ ಲಗವ ಪೊಕ್ಕೋ ರಾಜ ಹರಿದ ಪಾಯ ರಾಮನೋ ಜಗ ಲಡಾವ ಜರಾಯೋನ ಮಂತ್ರಿ ನ ಬೇಡುವ ನೋಡಿ ಜಲವಲ್ಲಿ ದುರಿತ ರಾಣಿದ ಬರಿಯ ಜಲವಲ್ಲಿ ದುವಿಪ್ರ ಆಡಿದ ಬರಿಯ ರಾಜನೋ ಲಗವ ಪೊಕ್ಕೋ ರಾಜನೋ ತ್ರಿಮಂತೇನ ಬಂದು ಜೋಡಿ ಜಲವೃಗಿದ್ದು ಬೈರಿಯ ಹರಿ ಜಲಿದ್ರದು ಮಾಡಿ ಹರಿದ ಬಾಯ ಆಡಿದ ಪರಿಯ ರಾಜನೋ ಲಗವ ಪೊಕ್ಕೋ ಹರಿದ ಪಾಣಿದ ಬರಿಯ ಜಲವಲ್ಲಿ ದುವಿಪ್ರ ಆಡಿದ ಬರಿಯ ರಾಜನೋ ಲಗವ ಪೊಕ್ಕೋ ಹಾಗೂ ರತ್ನಾವತಿ ಕಲ್ಯಾಣ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಪ್ರವೀಣ್ ಕುಮಾರ್ ರಾವ್ ನಂದಳಿಕೆ, ಮದ್ದಳೆ ರತ್ನಾಕರ ಆಚಾರ್ಯ ಸಂತೆಕಟ್ಟೆ, ಚಂಡೆ ಗಣೇಶಣೈ ಶಿವಪುರ, ಶ್ರುತಿ ಗುರುಪ್ರಸಾದ್ ಭಟ್ ಕಡೇಕಾರ್. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ, ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕೆಳಗರೆ ಈಗ ಕೇಳಿ ಕೃಷಿ ಮಾಹಿತಿ, ರಸಗೊಬ್ಬರಗಳ ಬಳಕೆ. ಬೇಸಾಯ ಮಾಡುವಾಗ ಒಂದಿಷ್ಟು ಎಚ್ಚರ ತಪ್ಪಿದ್ರೂ ಇಳುವರಿಯಲ್ಲಿ ಕುಂಠಿತವಾಗುವುದು ಖಂಡಿತ. ಬೆಳೆಗಳಿಗೆ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುವುದು ಮಹತ್ವದ ಕೆಲಸ. ಯಾವ ಬೆಳೆಗೆ ಎಷ್ಟು ಗೊಬ್ಬರವನ್ನು ಹಾಕಬೇಕು ಅನ್ನುವುದು ತಿಳಿದಿದ್ರಷ್ಟೇ ಸಾಲದು, ಅದನ್ನು ಹೇಗೆ ಹಾಕಬೇಕು ಎಂಬುದು ಕೂಡ ಮುಖ್ಯವಾಗಿರುತ್ತೆ. ಹಾಕಿದ ಗೊಬ್ಬರವನ್ನು ಸಂಪೂರ್ಣವಾಗಿ ಬೆಳೆಗಳು ಉಪಯೋಗಿಸಿಕೊಳ್ಳುವಂತಾಗಬೇಕು ಮತ್ತು ಹಾಕಿದ ರಸಗೊಬ್ಬರವು ನಷ್ಟವಾಗುವುದನ್ನು ಕಡಿಮೆ ಮಾಡಬೇಕಾದ್ರೆ ಕೆಲವೊಂದು ಪ್ರಮುಖ ಅಂಶಗಳನ್ನು ಅನುಸರಿಸಬೇಕಾಗುತ್ತೆ. ಅನಗತ್ಯವಾಗಿ ಗೊಬ್ಬರವನ್ನು ಸುರಿಯೋದ್ರಿಂದ ಹೆಚ್ಚಿನ ಲಾಭ ಏನೂ ಆಗೋದಿಲ್ಲ. ವ್ಯವಸ್ಥಿತವಾಗಿ ಸಾವಯವ ಗೊಬ್ಬರವನ್ನ ಬಳಸೋದಕ್ಕಿಂತ ಮುಂಚೆ ಎಷ್ಟು ಹಾಕಬೇಕು ಎನ್ನುವುದನ್ನ ಮಣ್ಣು ಪರೀಕ್ಷೆ ಮಾಡಿಸಿ ತಿಳ್ಕೊಳ್ಬೇಕು. ಬೇಕಾಬಿಟ್ಟಿ ರಾಸಾಯನಿಕ ಗೊಬ್ಬರ ಬಳಕೆಯಿಂದ ಮಣ್ಣಿನಲ್ಲಿರುವಂತಹ ಸಾವಯವ ವಸ್ತುಗಳು ಕಡಿಮೆಯಾಗುತ್ತವೆ. ಸ್ವಾಭಾವಿಕವಾಗಿ ನಡೆಯುವ ಬ್ಯಾಕ್ಟೀರಿಯಾಗಳ ಚಟುವಟಿಕೆ ನಿಂತು ಹೋಗುತ್ತೆ. ಮಣ್ಣಿನ ಜೈವಿಕ ಗುಣ ಹಂತ ಹಂತವಾಗಿ ನಾಶವಾಗ್ತಾ ಹೋಗುತ್ತೆ. ಎರೆಹುಳುಗಳು ಮತ್ತು ಇನ್ನಿತರ ಜೀವಿಗಳು ನಾಶವಾಗಿ ನೀರು ಕೂಡ ಮಲಿನವಾಗುತ್ತೆ. ರಸಗೊಬ್ಬರಗಳನ್ನು ಮಣ್ಣಿನ ರಸಸಾರದ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಬೇಕು. ಉದಾಹರಣೆಗೆ, ಹುಳಿ ಮಣ್ಣಿಗೆ ಕ್ಷಾರವನ್ನುಂಟು ಮಾಡುವಂತಹ ರಸಗೊಬ್ಬರಗಳು, ಅಂತೆಯೇ ಕ್ಷಾರ ಮಣ್ಣಿಗೆ ಹುಳಿ ಮಾಡುವ ರಸಗೊಬ್ಬರವನ್ನು ಹಾಕಬೇಕು. ರಸಗೊಬ್ಬರವನ್ನು ಚೆಲ್ಲುವ ಬದಲು ಬೀಜದ ಅಥವಾ ಗಿಡದ 3-4 ಸೆಂಟಿಮೀಟರ್ ಅಂತರದಲ್ಲಿ ಮಣ್ಣಿನ ಒಳಗಡೆ ಸೇರಿಸಿ ಮುಚ್ಚಬೇಕು. ಹೀಗೆ ಮಾಡಿದ್ದಲ್ಲಿ ರಸಗೊಬ್ಬರ ಗಾಳಿಯಲ್ಲಿ ಆವಿಯಾಗುವುದನ್ನು ತಡೆಗಟ್ಟಬಹುದು. ಅಲ್ಲದೆ ಕಳೆಗಳ ಬೆಳವಣಿಗೆಯನ್ನು ಕೂಡ ಕಡಿಮೆ ಮಾಡಬಹುದು. ರಂಜಕ ಮತ್ತು ಪೊಟ್ಯಾಷ್ ರಸಗೊಬ್ಬರಗಳನ್ನು ಒಂದೇ ಹಂತದಲ್ಲಿ ಹಾಕಬಹುದು, ಏಕೆಂದರೆ ಅವುಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೀರಿನಲ್ಲಿ ಕರಗಿ ಅಷ್ಟಾಗಿ ಚಲಿಸೋದಿಲ್ಲ. ಆದ್ದರಿಂದ ಅವುಗಳನ್ನು ಬೆಳೆಯ ಬೇರುಗಳ ಹತ್ತಿರ ಹಾಕುವುದು ಒಳ್ಳೆಯದು. ಮನೆಯಲ್ಲಿ ಬೇರೆ ಬೇರೆ ಗೊಬ್ಬರಗಳ ಮಿಶ್ರಣ ಮಾಡುವಾಗ ಗೊಬ್ಬರ ಮಿಶ್ರಣ ಮಾರ್ಗದರ್ಶಿಯನ್ನು ಇಟ್ಟುಕೊಂಡು ಅದರಂತೆಯೇ ಮಿಶ್ರಣ ಮಾಡಬೇಕು. ಹಾಗೆ ಮಿಶ್ರಣ ಮಾಡಿದ ನಂತರ ತಕ್ಷಣ ಬೆಳೆಗೆ ಕೊಡಬೇಕಾಗತ್ತೆ. ಈ JD ಮಿಶ್ರಿತ ಮಣ್ಣಿನಲ್ಲಿ ಸಾರಜನಕ ಗೊಬ್ಬರವನ್ನು 2 ಹಂತದಲ್ಲಿ ಹಾಕಬೇಕು. ಮೊದಲನೇದಾಗಿ ಬೀಜಗಳನ್ನು ಹಾಕುವ ಸಂದರ್ಭದಲ್ಲಿ ಉಳಿದ ಸಾರಜನಕವನ್ನು 2ನೇ ಹಂತದಲ್ಲಿ ಹಾಕಬೇಕು. ಮರಳು ಮಿಶ್ರಿತ ಮಣ್ಣಿನಲ್ಲಿ ಸಾರಜನಕವನ್ನು 3 ಭಾಗಗಳಲ್ಲಿ, ಅಂದರೆ ಒಂದು ಭಾಗವನ್ನು ನಾಟಿ ಮಾಡುವ ಸಂದರ್ಭದಲ್ಲಿ, ನಂತರ 2ನೇ ಭಾಗವನ್ನು ಬೀಜ ಬಿತ್ತಿದ 30 ದಿನಗಳ ನಂತರ, ಮತ್ತು ಉಳಿದ 3ನೇ ಭಾಗವನ್ನು ಬೀಜ ಬಿತ್ತಿ ನಾಟಿ ಮಾಡಿದ 60 ದಿನಗಳಲ್ಲಿ ಕೊಡಬೇಕು. ರಸಗೊಬ್ಬರ ಹಾಕಿದ ನಂತರ ಕನಿಷ್ಠ 1 ವಾರದವರೆಗೆ ಗದ್ದೆಯಲ್ಲಿ ನೀರು ನಿಲ್ಲಬಾರದು. 2ನೇ ಹಂತದ ರಸಗೊಬ್ಬರವನ್ನು ಹಾಕುವಾಗ ಗದ್ದೆಯಲ್ಲಿರುವ ನೀರನ್ನು ಸಂಪೂರ್ಣವಾಗಿ ಬಸಿಯುವಂತೆ ಮಾಡಿ ಮತ್ತು ಕಳೆಗಳನ್ನು ತೆಗೆದ ಮೇಲೆ ರಸಗೊಬ್ಬರವನ್ನು ಹಾಕಬೇಕು. ಹುಳಿ ಮಣ್ಣಿನಲ್ಲಿ ಅವಶ್ಯಕವೆನಿಸಿದರೆ ಸುಣ್ಣವನ್ನು ಹಾಕಬೇಕು. ಖುಷ್ಕಿ ಜಮೀನಾಗಿದ್ದರೆ 2ನೇ ಹಂತದ ರಸಗೊಬ್ಬರವನ್ನು ಹಾಕುವಾಗ ಮಣ್ಣಿನ ಒಳಗಡೆ ಹಾಕಿ ನಂತರ ಮಣ್ಣನ್ನು ಮುಚ್ಚಬೇಕು ಮತ್ತು ಎಲೆಗಳ ಮೇಲೆ ರಸಗೊಬ್ಬರವನ್ನು ಸಿಂಪಡಿಸಬೇಕು. ಹಸಿರೆಲೆ ಗೊಬ್ಬರಗಳನ್ನು ಅಥವಾ ಕೊಟ್ಟಿಗೆ ಗೊಬ್ಬರಗಳನ್ನು ಕನಿಷ್ಠ ಎಂದರೆ 3-5 ವರ್ಷಗಳಿಗೊಮ್ಮೆ ಮಣ್ಣಿಗೆ ಸೇರಿಸಬೇಕು. ಜಮೀನಿನಲ್ಲಿ ವರ್ಷದ ಯಾವುದೇ ಕಾಲದಲ್ಲಿ ಕಳೆಗಳು ಬೆಳೆಯದಂತೆ ನೋಡಿಕೋಬೇಕು. ನೀರು ನಿಲ್ಲುವ ಸಾರಜನಕವನ್ನು ಭೂಮಿಯಲ್ಲಿ ನಿಧಾನವಾಗಿ ಬಿಡುಗಡೆ ಮಾಡುವ ರಸಗೊಬ್ಬರಗಳನ್ನು, ಅಂದರೆ ಬೇವು ಲೇಪಿತ ಯೂರಿಯಾ, ಗಂಧಕ ಲೇಪಿತ ಯೂರಿಯಾ, ಯೂರಿಯಾ ಸೂಪರ್ ಹರಳು ಅಥವಾ ಬೇವು ಮಿಶ್ರಿತ ಯೂರಿಯಾವನ್ನು ಬಳಸಿದ ಸಂದರ್ಭದಲ್ಲಿ ಸಾರಜನಕದ ನಷ್ಟವಾಗುವುದನ್ನು ತಪ್ಪಿಸಬಹುದು. ಇಂತಹ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಬೇಸಾಯ ಮಾಡಿದರೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಬಹುದಲ್ಲದೆ ಹಾಕಿದ ರಸಗೊಬ್ಬರಗಳನ್ನು ಬೆಳೆಗಳು ಸಂಪೂರ್ಣವಾಗಿ ಉಪಯೋಗಿಸಿಕೊಂಡು ಬೆಳೆಗಳು ಚೆನ್ನಾಗಿ ಬೆಳೆದು ಅಧಿಕ ಇಳುವರಿ ಕೊಡುವುದರ ಜೊತೆಗೆ ಅಧಿಕ ಲಾಭವಂತೂ ತಂದುಕೊಡಬಹುದು. ರಸಗೊಬ್ಬರಗಳ ಬಳಕೆ ಈ ಕುರಿತು ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಆರೋಗ್ಯ ಮಾಹಿತಿ ಅಂಗಾಂಗ ದಾನ. ಆರ್ಗನ್ ಡೊನೇಷನ್ ಅಂದ್ರೆ ಅಂಗಾಂಗ ದಾನ. ಇದರಲ್ಲಿ ಎರಡು ವಿಧಗಳಿವೆ. ಒಂದು ಜೀವಂತ ವ್ಯಕ್ತಿಗಳು ಮಾಡುವಂತಹ ದಾನ. ವ್ಯಕ್ತಿಯ ದೇಹದಲ್ಲಿ ಮರುಸೃಷ್ಟಿಯಾಗುವ ಅಂಗಾಂಗಗಳನ್ನು, ಜೀವಕೋಶಗಳನ್ನು ಮತ್ತು ದ್ರವ್ಯಗಳನ್ನ ದಾನ ಮಾಡುವಂತಹದ್ದು. ಉದಾಹರಣೆಗೆ ರಕ್ತದಾನ, ವೀರ್ಯದಾನ, ಚರ್ಮದಾನ, ಅಸ್ಥಿಮಜ್ಜೆ ದಾನ ಇತ್ಯಾದಿ. ಇನ್ನೊಂದು ವಿಧವೆಂದರೆ ದೇಹದ ಯಾವುದಾದರೂ ಅಂಗಗಳನ್ನು ಅಥವಾ ಅದರ ಭಾಗಗಳನ್ನು ಇನ್ನೊಬ್ಬನಿಗೆ ದಾನ ಮಾಡುವುದು. ಉದಾಹರಣೆಗೆ ಎರಡು ಕಿಡ್ನಿಗಳಲ್ಲಿ ಒಂದನ್ನು ನೀಡುವಂತಹದ್ದು, ಯಕೃತ್ತಿನ ಒಂದು ಭಾಗ ಅಥವಾ ಸಣ್ಣ ಕರುಳಿನ ಒಂದು ಭಾಗ, ಈ ರೀತಿಯಾಗಿ ಹೇಳಬಹುದು. ಎರಡನೆಯ ವಿಧಾನ ಅಂತಂದ್ರೆ ಮೃತ ಅಥವಾ ಮಿದುಳು ನಿಷ್ಕ್ರಿಯಗೊಂಡ, ಬ್ರೈನ್ ಡೆಡ್ ವ್ಯಕ್ತಿಗಳ ಅಂಗಾಂಗವನ್ನು ಇನ್ನೊಂದು ರೋಗಿಗೆ ನೀಡುವಂತಹದ್ದು ಅಥವಾ ಜೋಡಿಸುವಂತಹದ್ದು. ಉದಾಹರಣೆಗೆ ಹೃದಯದಾನ, ಶ್ವಾಸಕೋಶ, ಪಿತ್ತಜನಕಾಂಗ, ಸಣ್ಣ ಕರುಳು, ಮೇದೋಜೀರಕಾಂಗ, ಕಾರ್ನಿಯಾ, ಮೂಳೆಗಳು, ಹೃದಯದ ಕವಾಟುಗಳು, ಹೀಗೆ. ಒಬ್ಬ ಮೃತ ವ್ಯಕ್ತಿಯಿಂದ ಕನಿಷ್ಠ 8 ಜೀವಗಳನ್ನು ಉಳಿಸಬಹುದು. ಅಂಕಿಅಂಶಗಳ ಪ್ರಕಾರ ನಿಮಿಷಕ್ಕೆ ಒಬ್ಬರು ಸಾಯ್ತಾರೆ. ಪ್ರತಿಯೊಬ್ಬರು ಅಂಗಾಂಗ ದಾನ ಮಾಡಿದಲ್ಲಿ ನಿಮಿಷಕ್ಕೆ 8 ಜೀವಗಳು ಪುನರ್ಜನ್ಮ ಪಡೆಯುವ ಅವಕಾಶ ಇದೆ. ಇಲ್ಲಿ ಬ್ರೈನ್ ಡೆತ್ ಅಥವಾ ಮೆದುಳು ನಿಷ್ಕ್ರಿಯಗೊಳ್ಳುವುದು ಅಂದರೆ ಏನು ಅಂತ ತಿಳ್ಕೋಬೇಕು. ಅಪಘಾತದಿಂದ ತಲೆಗೆ ಏಟು ಬಿದ್ದು ಅಥವಾ ಇನ್ನಾವುದೇ ಕಾರಣದಿಂದ ಮೆದುಳಿಗೆ ಘಾಸಿಯಾಗಿ ಸಂಪೂರ್ಣ ರಕ್ತ ಸಂಚಾರ ನಿಂತಿರುತ್ತದೆ. ಆಮ್ಲಜನಕದ ಪೂರೈಕೆಯು ಕೂಡ ಸ್ಥಗಿತವಾಗಿರುತ್ತದೆ. ಆದರೆ ಹೃದಯ, ಕಿಡ್ನಿ, ಶ್ವಾಸಕೋಶ ತನ್ನ ಪಾಡಿಗೆ ತಾನು ಕಾರ್ಯ ಮಾಡ್ತಾ ಇರ್ತದೆ. ವ್ಯಕ್ತಿಯನ್ನು ತೀವ್ರ ನಿಗಾ ವಿಭಾಗದಲ್ಲಿ ಕೃತಕ ಉಸಿರಾಟದ ವ್ಯವಸ್ಥೆಯ ಮುಖಾಂತರ ಉಸಿರಾಟಕ್ಕೆ ಬೇಕಾದಂತಹ ಆಮ್ಲಜನಕದ ಪೂರೈಕೆ ನಡೀತಾ ಇರ್ತದೆ. ಹೃದಯ, ಶ್ವಾಸಕೋಶ, ಪಿತ್ತಜನಕಾಂಗ, ಮೂತ್ರಪಿಂಡಗಳಿಗೆ ಆಮ್ಲಜನಕ ಸರಬರಾಜು ಆಗ್ತಲೇ ಇರ್ತದೆ. ವ್ಯಕ್ತಿ ಮಾತ್ರ ಬದುಕೆದ್ದು ಸತ್ತಿರ್ತಾನೆ. ವೈದ್ಯಕೀಯ ಭಾಷೆಯಲ್ಲಿ ಇದನ್ನ ಬ್ರೈನ್ ಡೆಡ್ ಅಥವಾ ಮೆದುಳು ನಿಷ್ಕ್ರಿಯತೆ ಎಂದು ಹೇಳಲಾಗ್ತದೆ. ಇಂತಹ ವ್ಯಕ್ತಿಯ ದೇಹದಿಂದ ಅಗತ್ಯ ರೋಗಿಗಳಿಗೆ ಅಂಗಗಳನ್ನು ತೆಗೆದು ವ್ಯಕ್ತಿಯ ಬಂಧುಗಳು ಸಮ್ಮತಿಯೊಂದಿಗೆ ಇವುಗಳನ್ನು ಜೋಡಿಸಬಹುದು. ಮೆದುಳು ನಿಷ್ಕ್ರಿಯಗೊಂಡ ವ್ಯಕ್ತಿಗಳು ಕೃತಕ ಉಸಿರಾಟದ ವ್ಯವಸ್ಥೆ ತೆಗೆದೊಡನೆ ಸಾವನ್ನಪ್ಪುತ್ತಾರೆ. ಅಂಗಾಂಗ ದಾನ ಮಾಡಿದಲ್ಲಿ ಸತ್ತು ಹುತಾತ್ಮರಾಗುವುದರ ಜೊತೆಗೆ ಮತ್ತೊಬ್ಬ ವ್ಯಕ್ತಿಯಲ್ಲಿ ಮರುಜನ್ಮವನ್ನು ಪಡೆಯಬಹುದು ಮತ್ತು ಸಾವಿನಲ್ಲೂ ಸಾರ್ಥಕತೆಯನ್ನು ಪಡೆಯಬಹುದು. ವೈದ್ಯರು ಲಿಖಿತ ರೂಪದಲ್ಲಿ ಬ್ರೈನ್ ಡೆತ್ ಎಂದು ವರದಿ ನೀಡಿದ ಬಳಿಕವೇ ಎಲ್ಲ ರೀತಿಯ ಕಾನೂನು ಕ್ರಮಗಳನ್ನು ಅನುಸರಿಸಿ ಅಂಗಾಂಗ ದಾನಕ್ಕೆ ಸಮ್ಮತಿಯನ್ನು ನೀಡಲಾಗುತ್ತದೆ. ಈ ರೀತಿ ದಾನಿಗಳಿಂದ ಪಡೆದ ಹೃದಯವನ್ನು 4-5 ಗಂಟೆಗಳ ಒಳಗಡೆ, 10-12 ಗಂಟೆಗಳ ಒಳಗಡೆ ಪಿತ್ತಜನಕಾಂಗ ಮತ್ತು 24 ಗಂಟೆಗಳ ಒಳಗಡೆ ಮೂತ್ರಪಿಂಡವನ್ನು ಅಗತ್ಯ ರೋಗಿಗಳಿಗೆ ಜೋಡಿಸಲಾಗುತ್ತದೆ. ಇದೇ ರೀತಿ ಚರ್ಮ, ಹೃದಯದ ಕವಾಟುಗಳು, ಮೂಳೆಗಳನ್ನು ಕೂಡ ದಾನ ಮಾಡಬಹುದು. ಸಹಜವಾಗಿ ಸತ್ತ ವ್ಯಕ್ತಿಗಳಿಂದ ನೇತ್ರದಾನವನ್ನು 4-5 ಗಂಟೆಗಳ ಒಳಗಡೆ ಬೇರೆಯವರಿಗೆ ಜೋಡಿಸಲಾಗುತ್ತದೆ. ಒಟ್ಟಿನಲ್ಲಿ ಸತ್ತು ಮಣ್ಣಾಗುವ ಹಲವಾರು ಅಂಗಾಂಗಗಳು ಮತ್ತೊಬ್ಬ ವ್ಯಕ್ತಿಯಲ್ಲಿ ಬದುಕಿ ಬಾಳಬಹುದು. ಒಟ್ಟಿನಲ್ಲಿ ರಕ್ತದಾನ, ದೇಹದಾನ, ನೇತ್ರದಾನದಂತೆಯೇ ಅಂಗಾಂಗ ದಾನವು ಬಹಳ ಪವಿತ್ರವಾದಂತಹ ದಾನವಾಗಿರುತ್ತದೆ. ಯಾರು ದಾನ ಮಾಡಬಹುದು ಎನ್ನುವುದು ಪ್ರಶ್ನೆ. ಅಂಗಾಂಗ ದಾನಕ್ಕೆ ಯಾವುದೇ ರೀತಿಯ ಚೌಕಟ್ಟಿಲ್ಲ. ಸಣ್ಣ ಮಗುವಿನಿಂದ ಹಿಡಿದು ವೃದ್ಧರು ಕೂಡ ಅಂಗಾಂಗ ದಾನವನ್ನ ಮಾಡಬಹುದು. ಸ್ವ ಇಚ್ಛೆಯಿಂದ ಯಾರು ಬೇಕಾದರೂ ಅಂಗಾಂಗ ದಾನ ಮಾಡಬಹುದು. ಆದರೆ ನಮ್ಮ ದೇಶದಲ್ಲಿ ಮೂಢನಂಬಿಕೆ ಮತ್ತು ತಪ್ಪು ಕಲ್ಪನೆಗಳಿಂದಾಗಿ ನಮ್ಮಲ್ಲಿ ಅಂಗಾಂಗ ದಾನಿಗಳ ಸಂಖ್ಯೆ ಬಹಳ ಕಡಿಮೆ ಇದೆ. ಸಂಪೂರ್ಣವಾಗಿ ಅಂಗಾಂಗಗಳಿಲ್ಲದ ದೇಹಕ್ಕೆ ಅಂತ್ಯಕ್ರಿಯೆ ಮಾಡಿದಲ್ಲಿ ಪರಲೋಕ ಪ್ರಾಪ್ತಿಯಾಗುವುದಿಲ್ಲ, ಮೋಕ್ಷ ಸಿಗುವುದಿಲ್ಲ ಎನ್ನುವಂತಹ ಮೂಢನಂಬಿಕೆಯಿಂದಾಗಿ ಅಂಗಾಂಗ ದಾನಿಗಳ ಸಂಖ್ಯೆಯ ಕೊರತೆ ಬಾಧಿಸ್ತಾ ಇದೆ. ಅದೇ ರೀತಿ ಸರಿಯಾದ ನಿಯಂತ್ರಣ ಮತ್ತು ಸೂಕ್ತ ಕಾನೂನಿನ ಚೌಕಟ್ಟು ಇಲ್ಲದ ಕಾರಣ 80-90 ದಶಕದಲ್ಲಿ ಅಂಗಾಂಗ ಮಾರಾಟ ದಂಧೆ ವ್ಯಾಪಕವಾಗಿ ಹುಟ್ಟಿಕೊಂಡಿತ್ತು. ಈ ನಿಟ್ಟಿನಲ್ಲಿ ಸಾರ್ವಜನಿಕ ಸಂಸ್ಥೆಗಳು, ಸರ್ಕಾರಿ ಸಂಸ್ಥೆಗಳು ಮತ್ತು ಸ್ವಯಂ ಸೇವಕ ಸಂಘಗಳು ಸಾರ್ವಜನಿಕರನ್ನು ಉತ್ತೇಜಿಸುವ ಕಾರ್ಯ ಮಾಡಬೇಕಾಗಿದೆ ಹಾಗೂ ಅಂಗಾಂಗ ದಾನದ ಬಗ್ಗೆ ಅರಿವು ಮೂಡಿಸುವಂತಹ ತುರ್ತು ಅಗತ್ಯ ಇದೆ. ಅಂಗಾಂಗ ದಾನಿಗಳು ಮತ್ತು ದಾನ ಪಡೆಯುವ ವ್ಯಕ್ತಿಗಳ ನಡುವಿನ ಅಂತರ ಕಡಿಮೆ ಮಾಡುವ ದಾನಿಗಳ ಬ್ಯಾಂಕ್ ಸ್ಥಾಪಿಸುವ ತುರ್ತು ಅವಶ್ಯಕತೆ ಇದೆ. ಹೀಗೆ ಮಾಡಿದಲ್ಲಿ ಬದಲಿ ಅಂಗ ಸಿಗದೆ ಸಾಯುವ ರೋಗಿಗಳ ಸಂಖ್ಯೆ ಕಡಿಮೆಯಾಗಬಹುದು. ಬಡವ ಬಲ್ಲಿದ ಎನ್ನದೆ ಎಲ್ಲರಿಗೂ ಅಂಗಾಂಗ ಸಿಗುವ ನಿಟ್ಟಿನಲ್ಲಿ ಸರ್ಕಾರವು ತುರ್ತು ಕ್ರಮವನ್ನು ತೆಗೆದುಕೊಳ್ಳಬೇಕಾದಂತಹ ಅಗತ್ಯ ಇದೆ. ಕಾನೂನಿನ ಪ್ರಕಾರ 1994 ಅಂಗಾಂಗ ದಾನವನ್ನು ಸರ್ಕಾರ ಕಾನೂನುಬದ್ಧಗೊಳಿಸಿತು. 1967 ಮೊದಲ ಬಾರಿ ಭಾರತದಲ್ಲಿ ಮೂತ್ರಪಿಂಡದ ಕಸಿಯನ್ನ ಮಾಡಲಾಯಿತು. 1994 ಬದಲಿ ಹೃದಯವನ್ನು ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಜೋಡಿಸಲಾಯಿತು. 95ರಲ್ಲಿ ಮದ್ರಾಸಿನ ಆಸ್ಪತ್ರೆಯಲ್ಲಿ ಅಂಗಾಂಗ ಬದಲಿ ಜೋಡಣೆಯನ್ನು ಯಶಸ್ವಿಯಾಗಿ ಮಾಡಲಾಯಿತು. ಒಂದು ಅಂದಾಜಿನ ಪ್ರಕಾರ ಭಾರತದಲ್ಲಿ ವರ್ಷಕ್ಕೆ 200,000 ಮಂದಿಗೆ ಕಿಡ್ನಿಯ ಅಗತ್ಯ ಇದೆ, ಆದರೆ ಕೇವಲ 5,000-6,000 ಮಂದಿಗೆ ಮಾತ್ರ ಕಿಡ್ನಿ ದಾನವಾಗಿ ಸಿಗ್ತಾ ಇದೆ. 50-55 ಮಂದಿಗೆ ಹೃದಯದ ಅಗತ್ಯ ಇದೆ, ಕೇವಲ 10-20 ಮಂದಿಗೆ ಮಾತ್ರ ಹೃದಯ ದೊರಕ್ತಾ ಇದೆ. 50,000 ಮಂದಿಗೆ ಯಕೃತ್ತಿನ ಅವಶ್ಯಕತೆ, 800-1,000 ಮಂದಿಗೆ ಮಾತ್ರ ಈ ಭಾಗ್ಯ ದೊರಕ್ತಾ ಇದೆ. ಸಹಜ ಮರಣ ನಂತರ ಒಬ್ಬ ವ್ಯಕ್ತಿಯು ದಾನ ಮಾಡಬಹುದಾದಂತಹ ದೇಹದ ಅಂಗಗಳು ತಂದರೆ 2 ಕಣ್ಣುಗಳು, ಹೃದಯದ ಕವಾಟುಗಳು, ಚರ್ಮ ಮತ್ತು ಒಳಪದರಗಳು, ಎಲುಬು ಮತ್ತು ಟೆಂಡನ್ಗಳು, ಕಾರ್ಟಿಲೇಜ್, ಹಾಗೆಯೇ ಮೆದುಳು ನಿಷ್ಕ್ರಿಯಗೊಂಡಂತಹ ಸಂದರ್ಭದಲ್ಲಿ ಮೂತ್ರಪಿಂಡಗಳು ಅಥವಾ ಕಿಡ್ನೀಸ್, ಯಕೃತ್ತುಗಳು, ಶ್ವಾಸಕೋಶಗಳು, ಮೇಧೋಜೀರಕ ಗ್ರಂಥಿ, ಸಣ್ಣ ಕರಳು, ಧ್ವನಿಪೆಟ್ಟಿಗೆ, ರಕ್ತನಾಳಗಳು, ಗರ್ಭಕೋಶ, ಅಂಡಾಶಯ ಮತ್ತು ಅಂಡಾಣುಗಳು, ಕಣ್ಣುಗಳು, ಮಧ್ಯ ಕಿವಿಯ ಮೂಳೆಗಳು, ಚರ್ಮ ಮತ್ತು ಒಳಪದರಗಳು, ಎಲುಬು ಮತ್ತು ಮೂಳೆಗಳು, ಕಾರ್ಟಿಲೇಜ್, ಟೆಂಡಾನ್ಗಳು, ನರಗಳು, ಕೈ ಬೆರಳುಗಳು ಮತ್ತು ಕಾಲ್ಬೆರಳುಗಳು, ಮುಖ, ಈ ಎಲ್ಲ ಅಂಗಗಳನ್ನು ದಾನ ಮಾಡಬಹುದು. ಅಂಗಾಂಗ ದಾನಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಚಾರಗಳು ನಾವು ಗಮನಿಸಬೇಕು. ಅಂಗಾಂಗ ದಾನ ಮಾಡುವುದಕ್ಕೆ ಸಂಬಂಧಿಸಿದ ಎಲ್ಲ ಖರ್ಚು ವೆಚ್ಚಗಳನ್ನು ಆಸ್ಪತ್ರೆಯೇ ಭರಿಸುತ್ತದೆ ಅಥವಾ ದಾನ ಪಡೆದುಕೊಳ್ಳುವ ವ್ಯಕ್ತಿಯು ಭರಿಸುತ್ತಾರೆ. ದಾನಿಗಳಿಗೆ ಅಂಗಾಂಗ ದಾನದಿಂದ ಸಿಗುವ ಸಾರ್ಥಕತೆಗೆ ಯಾವ ಮೌಲ್ಯವನ್ನು ಕೂಡ ಕಟ್ಟುವುದಕ್ಕೆ ಸಾಧ್ಯ ಇಲ್ಲ. ಅಂಗಾಂಗ ದಾನ ಮಾಡುವುದಕ್ಕೆ ಯಾವುದೇ ಕಾನೂನಿನ ತೊಡಕು ಇರುವುದಿಲ್ಲ. ಪ್ರತಿಯೊಬ್ಬ ಮನುಷ್ಯರು ಅಂಗಾಂಗ ದಾನವನ್ನು ಮಾಡಬಹುದು. ತಂದೆ ತಾಯಿಯಂದಿರು ಒಪ್ಪಿದಲ್ಲಿ ಮಕ್ಕಳು ಅಂಗಾಂಗ ದಾನ ಮಾಡಬಹುದು. 100 ವರ್ಷದವರೆಗೆ ಕಾರ್ನಿಯಾ ಮತ್ತು ಚರ್ಮ, 70 ವರ್ಷದವರೆಗೆ ಕಿಡ್ನಿ ಮತ್ತು ಲಿವರ್, 50 ವರ್ಷದವರೆಗೆ ಹೃದಯ ಮತ್ತು ಶ್ವಾಸಕೋಶ, 40 ವರ್ಷದವರೆಗೆ ಹೃದಯದ ಕವಾಟುಗಳನ್ನು ದಾನ ಮಾಡಬಹುದು. ಹೃದಯ ಸ್ತಂಭನವಾಗಿ ಸಹಜವಾದ ಸಾವು ಸಂಭವಿಸಿದಲ್ಲಿ ಅಂಗಾಂಗಗಳನ್ನು ದಾನ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಅಂಗಾಂಗಗಳಾದ ಅಕ್ಷಿಪಟಲ, ಹೃದಯದ ಕವಾಟುಗಳು, ಚರ್ಮ, ಮೂಳೆ, ಲಿಗಮೆಂಟ್ಗಳು, ರಕ್ತನಾಳಗಳು, ನಿರಂತರವಾದ ರಕ್ತ ಪರಿಚಲನೆ ಇಲ್ಲದ ಅಂಗಾಂಶಗಳನ್ನು ಕುಟುಂಬದವರ ಸಮ್ಮತಿಯೊಂದಿಗೆ ದಾನ ಮಾಡಬಹುದು. ಮೆದುಳು ನಿಷ್ಕ್ರಿಯಗೊಂಡ ಬಳಿಕವೂ ಹೃದಯ, ಶ್ವಾಸಕೋಶ, ಯಕೃತ್, ಮೂತ್ರಪಿಂಡಗಳು, ಸಣ್ಣ ಕರಳು ಮುಂತಾದ ಅಂಗಗಳಿಗೆ ಕೃತಕ ಉಸಿರಾಟದ ಸಹಾಯದಿಂದ ನಿರಂತರ ರಕ್ತದ ಪೂರೈಕೆಯಾಗುವ ಕಾರಣದಿಂದ ಈ ಅಂಗಾಂಗಗಳನ್ನು ಕುಟುಂಬದವರ ಸಮ್ಮತಿಯೊಂದಿಗೆ ಅಗತ್ಯ ರೋಗಿಗಳಿಗೆ ದಾನ ಮಾಡಬಹುದು. ಸಾಮಾನ್ಯವಾಗಿ ಶ್ವಾಸಕೋಶ ದಾನಕ್ಕೆ 6 ಗಂಟೆ, ಹೃದಯ ದಾನಕ್ಕೆ 6 ಗಂಟೆ, ಲಿವರ್ ದಾನಕ್ಕೆ 12 ಗಂಟೆ, ಮೇಧೋಜೀರಕ ಗ್ರಂಥಿ ದಾನಕ್ಕೆ 24 ಗಂಟೆ, ಕಿಡ್ನಿ 48 ಗಂಟೆಗಳು ತಗಲುತ್ತವೆ. ನೀವು ಅಂಗದಾನ ಮಾಡುವುದಕ್ಕೆ ಇಚ್ಛಿಸಿದಲ್ಲಿ ವೆಬ್ಸೈಟ್ ವಿಳಾಸ www.organdonationday.in ಇದನ್ನು ಸಂಪರ್ಕಿಸಬಹುದು. ಇದುವರೆಗೆ ಅಂಗಾಂಗ ದಾನ ಆರೋಗ್ಯ ಮಾಹಿತಿ ಕೇಳಿದಿರಿ. ಇಲ್ಲಿಗೆ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಕಾರವಾರ. ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, ಇಂದು ಬೆಳಿಗ್ಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟದ ಜನತೆಯೊಡನೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರ ಮೂಡಿಬರಲಿದೆ.